ನಾನು ಸ್ವಾಮಿ ಹೋ ಹೋ ಎಂದು ಉಚ್ಚಾರಿಸುವೆ. ಭಲಯ್ಯಲೈ ಸಾರತಿ ನಾನು ದಾರಂದರೆ ಶ್ರೀಮದ್ ಭವನ ಬ್ರಹ್ಮಾಂಡ ನವ ಕಾಂಡ ಮಂಡಳಗಳೆಂಬ ಕೀಳಾಂಡ ಕೋಟಿ ಧ್ರುವ ಮಂಡಲಕ ಆಧಾರವಾಗಿ ಹಾ ಮಾಮೇರು ಪರ್ವತ ಭಾಗದಲ್ಲಿ ನಿಮಿಷಾದ್ಯದಲ್ಲಿ ವಾಸವಾಗಿದ್ದುಕೊಂಡು ಮೃಖಂಡ ಮುನೇಶ್ವರಂತೇಳೈ ಸಾರತಿ ಅತಿ ಜಾಗೃತಿ ಇದ್ದರೆ ಸಹಜವಾಯ್ತು ನಮಗೇನಾದ್ಮರಿ ಬುದ್ಧಿ. ಭಲಯ್ಯಲೈ ಸಾರತಿ ಎನ್ನ ಸತಿಯಳಾದ ಮೃದ್ವತಿ ದೇವಿಯನ್ನು ಕರೆಸುವಂತವನಾಗು. ತಮ್ಮ ಎಡಭಾಗದಲ್ಲಿರುವರು ನೋಡಿಕೊಳ್ಳರಿ, ಒಂದೆರಡು ಮಾತಾಡಿಕೊಳ್ಳರಿ. ನಮೋ ನಮೋ ಪತಿದೇವ, ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ. ಅಷ್ಟೈಸರ ಮಸ್ತು ನಿನಗಾಗಲಿ ಹೇಳುವಂತವಳಾಗು. ಪತಿದೇವ, ಪಾಪ ಕಾರ್ಯ ಮಾಡಿದರೆ ಭವಚಕ್ರದಲ್ಲಿ ತಿರುಗಬೇಕೆಂಬುದು ನಿಜ. ಇದನ್ನು ಖಂಡಿಸಿ ನಿಜ ಜ್ಞಾನಿಯಾಗಬೇಕಾದರೆ ಏನು ಮಾಡಬೇಕು? ಆ ಹೇ ಕಾಂತೆ, ಸೌಖ್ಯ ಪಡೆಯಬೇಕಾದರೆ ಅಂತ ಸದ್ಗುರುವಿನ ಅಡಿಪಿಡಿದು ಅವರಿಂದ ಸರ್ವ ಭೇದವನ್ನು ಮರೆತು ಪಾಪ ಕಾರ್ಯವನ್ನು ಮರೆತು ಅವರ ವಚನಂತೆ ನಡೆದರೆ ಸದ್ಗತಿ ದೊರೆಯುವುದ ಕಾಂತೆ ಗುಣವಂತೆ. ಆ ಹೇ ಕಾಂತ, ನಿಜ ಸೌಖ್ಯ ದೊರೆಯಬೇಕಾದರೆ ಶಾಸ್ತ್ರದಲ್ಲಿ ಸಂತಾನ ಸದ್ಗತಿ ಬೇಕೆಂದು ಹೇಳುವರು. ಅದಕ್ಕಾಗಿ ಆ ಹೇ ಕಾಂತೆ, ಅನುಮಾನವೇಕೆ ಕೇಳು, ನಿನ್ನ ಮನದಲ್ಲಿರುವ ವಿಷಯ ದಾವದಿರುವುದು. ಆ ಏಕಾಂತ, ನಮಗೆ ಸಂತಾನವಿಲ್ಲ, ಎಷ್ಟು ಪುಣ್ಯ ಕಾರ್ಯಗಳು ಮಾಡಿದರೂ ನಿಜವಾದ ಗತಿ ದೊರೆಯುವುದಿಲ್ಲವೆಂದು ಸಂದೇಹ ಬರುವುದು. ಆ ಹೇ ಕಾಂತಿಮಣಿ, ಆ ಹೇ ಕಾಂತ, ನೀನು ಕೇಳುವುದು ಸತ್ಯ. ಅದೋ ನಮ್ಮ ಕುಲಗುರುಗಳಾದ ನಾರದ ಮುನಿಗಳು ಬರುತ್ತಿದ್ದಾರೆ, ಅವರಲ್ಲಿ ನಮ್ಮ ಬೇಡಿಕೆ ಇಟ್ಟು ಬೇಡಿಕೊಳ್ಳುವ. ನಡೆಯಿರಿ, ಅವರಲ್ಲಿ ನಮ್ಮ ಬೇಡಿಕೆಗಳನ್ನು ಕೇಳಿಕೊಳ್ಳೋಣ. ಗೋವಿಂದ ದಾಮೋದರೇ ನಾರಾಯಣ, ಗೋವಿಂದ ದಾಮೋದರೇ ನಾರಾಯಣ, ಗೋವಿಂದ ನಾರಾಯಣ ನಾರಾಯಣ, ಗೋವಿಂದ ದಾಮೋದರೇ ನಾರಾಯಣ. ಹರಿ ನಾರಾಯಣ ದುರಿತ ದಿವರಣ, ಪಾದಕ್ಕೆ ವಂದಿಸುತ್ತೇವೆ. ತಮ್ಮ ದರ್ಶನದಿಂದ ನಮಗಾದ ಆನಂದಕ್ಕೆ ಪಾರವೇ ಇಲ್ಲ. ಬಡವರ ಮನೆಗೆ ಭಾಗ್ಯ ನಿಧಿ ತಾನಾಗಿ ಬಂದಂತೆ, ಅಂದನಿಗೆ ಕಣ್ಣುಗಳು ದೊರೆತಂತಾಯಿತು. ಹೇ ಮೂರ್ಖಂಡ, ಸತಿಯಳನ್ನು ಕರೆದುಕೊಂಡು ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಗುರು ಪಾದದಲ್ಲಿಟ್ಟು ಅವನನ್ನು ಬೇಡಿಕೊಳ್ಳಿರಿ, ನಿಮಗೆ ಬೇಡಿದ ವರ ಕೊಡುತ್ತಾನೆ. ಆ ಹೇ ಗುರುಗಳೇ, ಹಾ ಸಂಸಾರ ಸಾಗರದಲ್ಲಿ ಬಂದ ನಮ್ಮಂತ ಗೃಹಸ್ಥರು ಗುರುಪಾದ ಪೂಜೆ ಮಾಡಿದರೆ ಅವರಿಗೆ ಬರುವ ಪುಣ್ಯದ ಫಲವೇನು? ಹೇ ಮುನಿವರ್ಯ, ಇದರ ಪುಣ್ಯದ ಫಲವೇನೆಂದರೆ ಪ್ರತಿಯಾನಿ ತೀರ್ಥಾನಿ, ಸರ್ವ ತೀರ್ಥಾನಿ ತಾನೇ ತೀರ್ಥಾನಿ, ಪದೇ ಉಪ್ರತೆ ದಕ್ಷತ. ಆ ಹೇ ಮುನಿವರ್ಯ, ಇದರ ತಾತ್ಪರ್ಯವೇನೆಂದರೆ ಹೇಳುವಂತವರಾಗಿರಿ, ಇರುವರು ದಂಪತಿಗಳು ಒಂದೇ ಮನಸ್ಸಿನಿಂದ ಏಕಭಾವದಿಂದ ಪೂಜೆಯನ್ನು ಮಾಡಬೇಕು, ಆ ಭಗವಂತನು ನಿಮಗೆ ಬೇಡಿದ ವರವನ್ನು ಕೊಡುತ್ತಾನೆ. ಆ ಹೇ ಗುರುದೇವ, ತಮ್ಮ ಪಾದ ಪೂಜೆಯೇ ಪವಿತ್ರವಾದ ತೀರ್ಥವನ್ನು ಸೇವಿಸುತ್ತೇವೆ, ಈ ಆಸನದ ಮೇಲೆ ಕುಳಿತುಕೊಳ್ಳಿರಿ. ಆ ಹೇ ಕಾಂತಿಮಣಿ, ಆ ಹೇ ಕಾಂತ, ಪೂಜೆಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವಂತವಳಾಗು. ಹರ ಹರ ಮಹಾದೇವ ಮುಕುಂದ, ನಿಮ್ಮಂತವರ ಕೈಯಿಂದ ಪೂಜೆಯನ್ನು ನಾನು ಮಾಡಿಸಿಕೊಳ್ಳಬಲ್ಲಾರೆ. ಸ್ವಾಮಿ, ಅರ್ಧಕ್ಕೆ ಪೂಜೆಯನ್ನು ನಿಲ್ಲಿಸಿ ತೆರಳುವುದೆಲ್ಲಿಗೆ? ಈಗ ನಮ್ಮ ಮನಸ್ಸು ತಮ್ಮ ಪಾದ ಬಿಟ್ಟು ಎತ್ತಲಾದರೂ ಹೋಯಿತೆ. ತಮ್ಮಲ್ಲಿ ಏನಾದರೂ ಅಪರಾಧ ಇದ್ದರೆ ಕ್ಷಮಿಸಬೇಕು. ಹಾ, ನಿಮ್ಮಂತವರ ಕೈಯಿಂದ ಪ್ರಸಾದವನ್ನು ತೆಗೆದುಕೊಳ್ಳಬಾರದು, ನಾನಿನ್ನು ಬರುವೆ. ಆ ಹೇ ಬ್ರಹ್ಮನಂದನ, ಹರ ಮುನಿದರೆ ಗುರು ಕಾಯುವನೆಂಬ ಶ್ರುತಿ ಉಂಟು, ಗುರು ಮುನಿದರೆ ಈ ಪಾಪಿಗಳು ಬದುಕದಂತು ದೇವ. ಹೇ ಮರ್ಖಂಡ, ಸಂಸಾರಕ್ಕೆ ಮೂಲ ಕಾರಣ ಸಂತಾನ ಬೇಕು, ನಿನಗೆ ಸಂತಾನ ಇದ್ದರೆ ಹೇಳು, ಇಲ್ಲವಾದರೆ ನಾನು ತಿರುಗಿ ಹೋಗುತ್ತೇನೆ, ಪೂಜೆ ಮಾಡಿಸಿಕೊಳ್ಳಲಾರೆ. ಅದೇನಿರುವುದು ಚೆನ್ನಾಗಿ ಹೇಳುವಂತವರಾಗಿ. ಹೇ ಸ್ವಾಮಿ, ಮೂರು ಜನ್ಮದಲ್ಲಿ ದರಿದ್ರೆಂಬ ಲೋಕವೇ ತಿರಸ್ಕರಿಸುವುದು. ಪೂರ್ವದಲ್ಲಿ ಫಲವಿಲ್ಲ, ಈ ಜನ್ಮದಲ್ಲಿಯೂ ಆ ದೇವರು ನನಗೆ ಮಕ್ಕಳು ದೇ ಪಾಲಿಸಲಿಲ್ಲ. ಆದ್ದರಿಂದ ಪುತ್ರ ಫಲ ಕೊಟ್ಟು ಭೋಜನ ಕೈದು ಹೋಗಬೇಕು ಸ್ವಾಮಿ, ಸಜ್ಜನ ಪ್ರೇಮಿ. ಆ ಹೇ ಮುನಿವರ್ಯ, ನಿನ್ನ ಶಿವಮಾರ್ಗದ ದಾರಿಯನ್ನೇ ತೋರಿಸುತ್ತೇನೆ ಇತ್ತವ. ಆ ಹೇ ಮುನಿವರ್ಯ, ಹೇಳುವಂತವರಾಗಿರಿ. ಸದಾ ನೀವು ಪರಮೇಶ್ವರನ ಜ್ಞಾನದಲ್ಲಿ ಮಗ್ನರಾಗಿರಿ, ಪರಮೇಶ್ವರನು ನಿಮಗೆ ವರ ಕೊಡುತ್ತಾನೆ. ಧನ್ಯ ಗುರುದೇವ, ಧನ್ಯ ಧನ್ಯ ಧನ್ಯ. ನಿಮ್ಮ ಅಪ್ಪಣೆಯಂತೆ ಪರಶಿವನ ಧ್ಯಾನಸಕ್ತನಾಗುತ್ತೇನೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲಲ ಆಹೇ ಮುಕುಂದ, ಪರಮೇಶ್ವರನ ಮಂತ್ರವನ್ನು ಕೇಳಿ ನನಗೆ ಆನಂದವಾಯಿತು. ಆಹೇ ಮುರ್ಕುಂಡ, 16 ವರ್ಷ ಆಯುಷ್ಯ ಉಳ್ಳ ಮಗನ ಬೇಕೋ ಅಥವಾ 100 ವರ್ಷ ಆಯುಷ್ಯ ಉಳ್ಳ ದುರ್ಮಾರ್ಗಿ ಮಗನ ಬೇಕೋ, ಇವು ಎರಡು ವರಗಳಲ್ಲಿ ಯಾವುದು ಬೇಕೋ ಬೇಡುವಂತವನಾಗು. ಆಹೇ ಕಾಂತೆ, ಆಹೇ ಕಾಂತ, ಕೇಳಿದ್ಯಾ ಪರಮೇಶ್ವರನ ವಾಕ್ಯಗಳನ್ನು? ನಾವು ಕೇಳುವ ಎರಡು ವರಗಳಲ್ಲಿ ನಿನಗೆ ಎಂತ ವರ ಬೇಕು ಬೇಡಿಕೋ? ದುರ್ಮಾರ್ಗದ ಮಗನ ಆಯುಷ್ಯ 100 ವರ್ಷ, ಸನ್ಮಾರ್ಗದ ಮಗನ ಆಯುಷ್ಯ 16 ವರ್ಷ, ಇದರಲ್ಲಿ ಯಾವ ಮಗನು ಬೇಕು ಸತ್ಯವಾಗಿ ಕೇಳಿಕೊಳ್ಳುವಂತವಳಾಗು. ಆಹೇ ಕಾಂತ, ರಾತ್ರಿಗೆ ಚಂದ್ರನೇ ರತ್ನ, ಗಗನಕ್ಕೆ ಸೂರ್ಯನೇ ರತ್ನ, ನದಿಗಳೋಳು ಗಂಗಾ ನದಿಯೇ ರತ್ನ, ರಾಜರೋಳು ರಾಮಚಂದ್ರನೇ ರತ್ನ, ಭಕ್ತರಿಗೆ ಪರಮಾತ್ಮನೇ ರತ್ನ. ದೇವ ಹೀಗಿದ್ದಲ್ಲಿ ಸತ್ಯ ಗುಣದ ಸುಪುತ್ರನೇ ನಮಗೆ ರತ್ನವಲ್ಲವೇ? ಅಂತ ಪುತ್ರನನ್ನು ಪಡೆದಾದರೂ ನಾವು ಶಿವ ಸಾನ್ನಿಧ್ಯ ಕಾಣುವುದು ಯೋಗ್ಯವಲ್ಲವೇ? ಆಯುಷ್ಯ ಹೆಚ್ಚಾದ ಕಂದನು ದುರ್ಗುಣದವನಿದ್ದರೆ ಅವನಿಂದ ನಾವು ನರಕದಲ್ಲಿ ಬೀಳುವುದು ಸರಿಯೇ? ಹೇ ಕಾಂತ, ನಿಮಗೆ ಯಾವುದು ಬೇಕಾಗಿರುವುದೋ ಅದನ್ನೇ ನಾನು ಬಯಸುತ್ತೇನೆ. ನಾನು ನಿಮ್ಮ ಪಾದ ದಾಸಿಯಲ್ಲವೇ? ಹೇ ಎನ್ನ ಪರಮೇಶ್ವರ ದೇವ, ದಿನಕರನಂತೆ ಹೊಳೆಯುವ 16 ವರ್ಷದ ಸುಕುಮಾರನನ್ನು ಕೊಡು ಎಂದು ನಿಮ್ಮ ಪಾದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ ದೇವಾ. ಧನ್ಯಭಾವ. ತಥಾಸ್ತು ಮುನಿವರ್ಯ, ನಿನ್ನ ಭಕ್ತಿಗೆ ಮೆಚ್ಚಿ 16 ವರ್ಷ ಆವಿಷ್ಯ ಉಳ್ಳ ಮಗನನ್ನೇ ಕೊಡುತ್ತೇನೆ. ನೀವಿನ್ನು ಹೋಗಿ ಬನ್ನಿರಿ. ಆಹೇ ಕಾಂತ, ಆಹೇ ಕಾಂತಿಮಣಿ, ನಾವು ಆನಂದದಿಂದ ಪರವಶನಾದ ಪರಮೇಶ್ವರನನ್ನು ವಂದಿಸುವ. ಹೇ ದೇವ, ನಮಗೆ ದರ್ಶನ ವರವನ್ನು ಕೊಟ್ಟು ಈ ದೇವನ ಮಕ್ಕಳನ್ನು ದಯಪಾಲಿಸಿದ್ದಕ್ಕಾಗಿ ನಮ್ಮ ಗುರುಗಳ ಆಜ್ಞೆ ಪ್ರಕಾರ ಈ ಮಗುವಿಗೆ ಮಾರ್ಖಂಡೇನೆಂದು ಹೆಸರಿಡೋಣ. ನಡೆಯಿರಿ. ಆಹೇ ಕಾಂತಿ, ಆಹೇ ಕಾಂತ, ನಿನ್ನ ಇಷ್ಟ ಇದ್ದಂತೆ ಆಗಲಿ, ನಡಿ ಹೋಗುವ. ಅಯ್ಯೋ, ಸಮಯ ಬಹಳವಾಯಿತು. ಮುನಿಗಳ ಹತ್ತಿರ ಅಭ್ಯಾಸಕ್ಕೆಂದು ಹೋದ ಮಾರ್ಖಂಡೆಯ ಇನ್ನೂ ಏಕೆ ಬರಲಿಲ್ಲ? ಬಾಲಕ ಚಿಕ್ಕವನಾದರೂ ದೇವರಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದಾನೆ. ಶಿವನಲ್ಲಿ ನಾನು ಬೇಡಿಕೊಳ್ಳುವುದು ಕೊಂಡು ಪಡೆದ ಮಗನು ಸಾರ್ಥಕವಾದನು. ಹೇ ಅಮ್ಮ ಜನನಿ, ಆ ಹೇ ಮಗನ, ಇಲ್ಲಿವರೆಗೆ ಯಾರನ್ನು ವರ್ಣಿಸುತ್ತಿರುವಿ? ಅವನ ನಾಮವನ್ನು ಇಷ್ಟೊಂದು ಪ್ರೇಮದಿಂದ ನುಡಿಯಲು ಲೋಕದಲ್ಲಿ ಅವನು ಇರುವನೆ. ಹೇ ಅಮ್ಮ, ಅವನಿದ್ದರೆ ಅವನ ಸ್ಥಾನವನ್ನು ತೋರಿಸುವಂತವಳಾಗ. ಬಾ ಮಗು, 14 ಲೋಕದ ಕಾಂತನಾದ ಸಕಲಾಧಾರ ಧ್ಯಾನ ಮಾಡದೆ ಅವನು ಲೋಕದಲ್ಲಿ ಕಾಣದೆ ಇದ್ದರೂ ಎಲ್ಲ ವಸ್ತುಗಳಲ್ಲಿ ಇದ್ದು ಇಲ್ಲದಂತೆ ತೋರುವನು. ಅವನಿಗೆ ನಾಮವಿಲ್ಲ, ರೂಪವಿಲ್ಲ, ಕುಲ ಸೀಮೆಗಳಿಲ್ಲ. ಜ್ಞಾನಿಗಳಿಗೆ ದರ್ಶನ ಕೊಡುವನಪ್ಪ. ಸರ್ವ ಜ್ಞಾನಿಯಾಗು ಪುತ್ರ. ಹೇ ಅಮ್ಮ, ನೀನನ್ನುವುದು ಮಾತು ಸತ್ಯ ಸಂಗತಿ ಇರುವುದು. ಶಿಹಾರಿಯಲ್ಲಿ ಓಂ ಎಂಬ ಅಕ್ಷರ ಬರೆದು ಅದರ ಅರ್ಥ ಈ ಪ್ರಕಾರ ಹೇಳಿದರು. 14 ಲೋಕಗಳು, 33 ಕೋಟಿ ದೇವತೆಗಳು ಓಂಕಾರದಲ್ಲಿ ಅಡಗಿವಂತೆ. ಮಾನವರು ದಿನಾಲು ಈ ಮಂತ್ರ ಪಠಿಸುತ್ತಾ ಹೋದರೆ ಜೀವನದಲ್ಲಿ ಮುಕ್ತಿ ದೊರೆಯುತ್ತದೆ. ಹೌದು ಕಂದ, ನಿತ್ಯದಲ್ಲಿ ಶಿವ ಧ್ಯಾನ ಮಾಡುತ್ತಾ ಹೋದರೆ ಆಯುಷ್ಯ ಹೆಚ್ಚಾಗುವುದು. ಹೇ ಆತ್ಮ ಸುಖವುಳ್ಳುವ ತಾತನ ಚರಣಕ್ಕೆ ವಂದಿಸುವೆನು. ಸರ್ವ ಜ್ಞಾನಿಯಾಗು ಪುತ್ರ, ಮೇಲೇಳು. ಇಲ್ಲಿಯವರಿಗೆ ತಿಳಿಸಿದ ಪ್ರಕಾರ ಶಾಸ್ತ್ರ ಪುರಾಣಗಳನ್ನು ಪಠಿಸುತ್ತಾ ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳುತ್ತಾ ದೇವರ ಧ್ಯಾನವನ್ನು ಮಾಡುವಂತವನಾಗು. ನಿನಗೆ ಕಲ್ಯಾಣವಾಗಲಿ, ಮೇಲೇಳುವಂತವರಾಗಲಿ. ಹೇ ಅಮ್ಮ, ನೀವಿನ್ನು ಆಶ್ರಮಕ್ಕೆ ನಡೆಯುವಂತರಾಗಿರಿ, ನಾನಿಷ್ಟರಲ್ಲಿ ಬರುವನೆ. ಅಲಲಲಲಲಲ ಭಲೈ ಅಲೈ ಸಾರಥಿ, ಎನ್ನ ಮಾತಾ ಪಿತರು ಇಲ್ಲಿವರೆಗೆ ಮಾರ್ಗದರ್ಶನ ಮಾಡಿದರು, ಆದರೆ ಗುರುವಿಲ್ಲದೆ ಮೋಕ್ಷವಿಲ್ಲ. ನನ್ನ ಸರ್ವ ಆಸೆ ನೀಗಬೇಕಾದರೆ ಗುರುವಿನ ಮಾರ್ಗ ಕಾಯಲೇಬೇಕು. ಅವರ ಅಡಿ ಹಿಡಿದು ಮುಕ್ತಿ ಪಡೆಯುವವರಿಗೆ ನನಗೆ ಸಾಧ್ಯವಿಲ್ಲ. ಎಲೈ ಸಾರಥಿ, ಸಮಯವಾಯಿತು, ಬೇಗನೆ ಮಾತೆಯ ದರ್ಶನ ಪಡೆಯೋಣ, ನಡಿ. ಕಾಂತ, ನಾಳೆ ಮುಗಿಯುವಂತೆ ಮಗುವಿನ ಪೂರ್ಣ ಆಯುಷ್ಯ ಮುಗಿಯುವುದು. ಹುಣ್ಣಿಮೆ ಚಂದ್ರನಂತೆ ಪೂರ್ಣ ಕಾಂತಿ ಭರಿತವಾಗಿರುವ ನಮ್ಮ ಮಗನಿಗೆ ರಾಹು ನುಂಗುವನೆ. ಇಂಥ ಒಳ್ಳೆಯ ಮಕ್ಕಳು ಹುಟ್ಟುವುದು ದುರ್ಲಭ. ಸದಾ ಶಿವನ ಪೂಜೆ ಮಾಡುವ ಮಗನ ಗುಣಗಳು ಎಷ್ಟು ಕೊಂಡಾಡಿದರೂ ಕಡಿಮೆ. ಆಹೇ ಕಾಂತ, ಆಹೇ ಕಾಂತಿ, ಶರೀರಕ್ಕೆ ಕೈಗಳು, ಕಣ್ಣುಗಳಿಗೆ ರೆಪ್ಪೆಗಳು ಯಾವ ಪ್ರಕಾರ ಅವಶ್ಯವಾಗಿ ಬೇಕಾಗುವವು, ಹಾಗೆ ನಮ್ಮ ಸುಖ ಸಂಸಾರಕ್ಕೆ ಇಂಥ ಸುಕುಮಾರನು ಬೇಕಲ್ಲವೇ? ನಮ್ಮ ಮಗನು ಮರಣ ಭಯದ ಕಂಜಿ, ಏನು ಮಾಡಿದರೆ ಏನೆಂದು ಕೇಳಬೇಕು ನಾವು. ಆಹೇ ಕಾಂತಿ, ಮಗನಾದ ಮಾರ್ಕಂಡೇನು ಎಲ್ಲಿಗೆ ಹೋಗಿರುವನು? ತನ್ನ ಆಯುಷ್ಯದ ಕೊನೆಯ ದಿನ ನಾಳೆಂದು ಅಡವಿಯಲ್ಲಿ ಅಡಗಿಕೊಂಡಿರುವನೆ. ಮಗನು ಮೃತ್ಯು ಭಯದಿಂದ ಅಂಜಿ ನಮ್ಮ ದುಃಖ ಕಂಡು ತೆಕ್ಕಿಗೆ ಬಿದ್ದು ದುಃಖ ಮಾಡಿದರೆ ಏನೆಂದು ಉತ್ತರಿಸಲಿ? ಆಹೇ ಪರಮೇಶ್ವರ, ಈ ಭಾರವು ನಿನಗೆ ಕೂಡಿದೆಯಲ್ಲವೇ ದೇವ. ಹೇ ಅಮ್ಮ ತಾತ, ಇಷ್ಟೊಂದು ಶೋಕ ಮಾಡಲು ಕಾರಣವೇನು? ನಿಮ್ಮ ಬಂಧು ಬಳಗದಲ್ಲಿ ಏನಾದರೂ ಕೊರತೆ ಆಯ್ತೆ? ಅಪ್ಪ ಮಗನೇ, ಮಾಯಾ ಪ್ರಪಂಚದ ಮೋಹದಲ್ಲಿ ಬಿದ್ದು ತೊಳಲಿ ಬಳುವ ನಮ್ಮ ನಿರ್ಭಾಗ್ಯರಿಗೆ ಸುಖವೆಲ್ಲಿಂದ ಬರುವುದು ಮಗನೇ? ಅಮ್ಮ, ಇಷ್ಟೊಂದು ಶೋಕ ಸಾಗರದಲ್ಲಿ ಮುಳುಗಲು ಕಾರಣವೇನು? ಆಹೇ ಮಗನೇ, ಇಷ್ಟು ದಿವಸ ನೀವನ್ನು ನಾವು ಅತ್ಯಂತ ಹರುಷದಿಂದ ಸಾಕಿಸಲು ಬೆಳೆಸಿದೆವು. ನಾಳೆ ನಿನಗೆ ಮರಣ ಇರುವುದು ಕಂದ, ಅದನ್ನು ನಮ್ಮ ಮುಖದಿಂದ ಹೇಗೆ ನಿನಗೆ ತಿಳಿಸಬೇಕಪ್ಪ? ಆಹೇ ಅಮ್ಮ ಜನನಿ, ನಾನು ನಿನ್ನ ಮಗನೆಂದು ತಿಳಿದು ಈ ಪ್ರಕಾರ ಶೋಕಿಸುತ್ತಿರುವೆ. ಅಮ್ಮ, ಲೋಕದಲ್ಲಿ ಮಾನವೇ ಕುಲವೇ ನನ್ನ ಮನೆಯೆಂದು ತಿಳಿದ ಜ್ಞಾನಿಗೆ ದುಃಖವೇ ಇಲ್ಲ. ಹೇ ಕುಮಾರ, ಹೇ ಕುಮಾರ, ನಿನ್ನ ಮರಣವು ಕಣ್ಣಾರೆ ಕಂಡು ಶೋಕ ನಿಲ್ಲದು. ನೀನು ಕೈ ಬಿಟ್ಟು ಹೋದ ಮೇಲೆ ನಮಗೆ ಎಲ್ಲಿಯ ಗತಿ ಮಗು, ಎಲ್ಲಿಯ ಗತಿ? ಆಹೇ ಮಗನೆ, ನೀನೆಷ್ಟು ಆನಂದದಿಂದ ನುಡಿಗಳಾಡಿದರೂ ನಮ್ಮ ಮನಸ್ಸಿಗೆ ಶಾಂತಿ ಇಲ್ಲಪ್ಪ. ಮಗು, ನೀನು ಶಿವಾಲಯಕ್ಕೆ ಹೋಗಿ ಒಂದೇ ಮನಸ್ಸಿಂದ ಜ್ಯೋತಿರ್ಲಿಂಗದ ಎದುರು ಕುಳಿತುಕೊಂಡು ಪಶ್ಚಿಮ ಗಿರಿಯ ಪ್ರಕಾಶನಿಗೆ ಕಾಣು. ನಿನ್ನ ಸಮೀಪಕ್ಕೆ ಯಮನ ಕಿಂಕರರು ಬರಲಾರರು. ಸಾವಿನಿಂದ ಕಡೆಗಾಗಿ ಅಜರಾಮರವಾಗಿ ಬಾಳಬೇಕು ಮಗನೇ. ಹೇ ಅಮ್ಮ ಜನನಿ. ಆ ಹೇ ಮಗನೆ, ನಿನ್ನ ಅಪ್ಪಣೆ ಪ್ರಕಾರ ಈಗಲೇ ಶಿವಾಲಯಕ್ಕೆ ಹೋಗಿ ಲಿಂಗ ಪೂಜೆಯಲ್ಲಿ ಕುಳಿತುಕೊಳ್ಳುವೆನು. ಆ ಹೇ ಮಗನೆ, ಅನಂತ ರೂಪನ ಧ್ಯಾನ ಮಾಡಿ ಅಮೃತ ಕುಡಿ ಅಮರನಾಗಿ ಬಾ ಮಗು. ಓಂ ನಮ ಶಿವಾಯ್, ಓಂ ನಮ ಶಿವಾಯ್, ಓಂ ನಮ ಶಿವಾಯ್, ಓಂ ನಮ ಶಿವಾಯ್, ಓಂ ನಮ ಶಿವಾಯ್. ಮಂತ್ರಿಗಳಾದ ಚಿತ್ರ ಕಾಳ ಕರಾಳರೇ, ಎಲ್ಲಾ ಮೃತ್ಯ ದೇವತೆಯರೇ, ಇಲ್ಲಿಯವರೆಗೆ ನಡೆದ ಪಾಪ ಪುಣ್ಯದ ವಿಚಾರ ತಿಳಿಯದಾಯಿತು. ಇನ್ನು ಭೂಲೋಕದಲ್ಲಿ ಪಾಪ ಮಾಡಿದ ಜೀವಿಯ ಆಯುಷ್ಯ ಮುಗಿದಿರುವುದು. ಅವರನ್ನು ಗುರುತಿಸಿ ದರ್ದನ ಎಳುತ್ತಾ ತರಬೇಕು ಚಿತ್ರಗುಪ್ತರೇ, ಕಾಳ ಕರಾಳರೇ. ಇಂದು ನಮ್ಮ ಕೈ ಸೇರದ ವಸ್ತು ಆಯುಷ್ಯ ಮಿತಿಯು ಮುಗಿದಿರುವುದು. ಆದರೆ ಆದರೆ ಎಲ್ಲ ಸೇನಾಧೀಶನಾದ ಚಿತ್ರಗುಪ್ತರೇ, ಅನುಮಾನ ಬೇಕೆ? ಪೂರ್ವ ಜನ್ಮದಲ್ಲಿ ಪಾಪ ಮಾಡಿದ ಜೀವಿಯನ್ನು ಬಂಧಿಸಿ ತರಿಸಬೇಕು. ಬೇಗನೆ ಹೇಳುವಂತವನಾಗ ಮೂರ್ಖ ಯಾರು? ಅಗ್ರಜನಾದ ಯಮರಾಜನೇ, ಹಿಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನು ಅಗಣಿತ ಪಾಪವನ್ನು ಮಾಡಿರುವವರಿಂದ ಆದ ಕಾರಣ ಒಂದು ಪುಣ್ಯದ ಅಣು ಇರಲು ಅದಕ್ಕಾಗಿ ಇಂದಿನ ಜನ್ಮದಲ್ಲಿ ಮಾನವರಾಗಿ ಹುಟ್ಟಿರುವರು. ಮಾರ್ಕಂಡ ಮರದ್ದತಿಯರು ಹರನವರ ಪಡೆದು ಮಾರ್ಕಂಡನೆಂಬ ಮಗನನ್ನು ಹೆತ್ತಿರುವರು. ಅಗ್ರಜ, ಆ ಮಾರ್ಕಂಡನ ಆಯುಷ್ಯವು ಇಂದಿಗೆ ಮುಗಿದಿರುವುದು. ಆಹೇ ಅಗ್ರಜ, ಆಹೇ ಕಾಳನೇ, ಆದ ಕಾರಣ ದೊರೆಗಳನ್ನು ಕಳುಹಿಸಿ ಆ ಮೂಡನಿಗೆ ಹಿಡಿದು ಎಳೆದು ತರುವಂತವನಾಗು. ಆಹೇ ರಾಜ, ಎಲ್ಲ ಮಂತ್ರಿ ಆದ ಕಾಳನೇ, ಇಂದು ನೀನು ಭೂಲೋಕಕ್ಕೆ ತೆರಳಿ ಅರಣ್ಯ ವಾಸಿಯಾದ ಆ ಮಾರ್ಕಂಡನನ್ನು ಹಿಡಿದು ತನ್ನಿರಿ. ಶಿವಧ್ಯಾನಸಕ್ತನಾದರೂ ಸರಿ, ಅದನ್ನು ಕೆಡಿಸಿ ರುಂಡ ಮುಂಡವನ್ನು ಹಿಡಿದು ದರ್ದರನೆ ಎಳೆಯುತ್ತಾ ಹರಿಹರನ ನಾಮ ನುಡಿಯುವ ಆ ಪಾಪಿಯ ಬಾಯಿ ಬಾಯಿ ಹೊಡೆದು ಖಡ್ಗವನ್ನು ಬಡಿದು ಆ ಕರ್ಮಿಷ್ಠನನ್ನು ಕಟ್ಟಿ ತರುವಂತವರಾಗಿರಿ. ಕಾಲ ಕರಾರರೇ ಚಿತ್ರಗುಪ್ತರೇ, ಯಮರಾಜನೇ, ನೀನು ಹೇಳಿದ ಪ್ರಕಾರ ಮಾರ್ಖಂಡಿಯನನ್ನು ಎಳೆದು ತರುತ್ತೇನೆ. ಸಾರಥಿ, ಭೂಲೋಕಕ್ಕೆ ರಥವನ್ನು ಅತಿ ಸೂತದಿಂದ ಬಿಡುವಂತವನ. ಸ್ಥಾನ ಬಿಟ್ಟು ಶಿವಾಲಯದಲ್ಲಿ ಕುಳಿತು ಸದಾ ಶಿವನ ಪೂಜೆಯನ್ನು ಮಾಡುತ್ತಿರುವನು. ಇದಕ್ಕೆ ನಮ್ಮಿಂದ ಏನು ಮಾಡಲು ಸಾಧ್ಯವಾಗಲಾರದು. ಮೃತ್ಯದೇವಿ, ನಿನಗಾಗದಿದ್ದರೆ ಹೇಳು, ಆ ಮುನಿ ಕುಮಾರನನ್ನು ಶರ್ರನೆ ಸೇರಿಬಿಡುತ್ತೇನೆ. ಎಲೈ ಅದಮನಾದ ಮುನಿ ಕುಮಾರನೇ, ಹರನ ಪೂಜಿಸುವ ನಿನ್ನ ಮೋಸ ಭಕ್ತಿ ನನಗೆಲ್ಲ ಗೊತ್ತು. ಓಂ ನಮ ಶಿವಾಯ. ಅದಮ, ಓಂ ನಮ ಶಿವಾಯ. ನಿನ್ನ ಆಯುಷ್ಯ ಪರಿಮಿತಿ ಮುಗಿದಿರುವುದು, ಇನ್ನು ಅರಿಯದೆ ಲಿಂಗ ಪೂಜೆ ಮಾಡುತ್ತಾ ಕುಳಿತಿರುವುದು ಸರಿಯಲ್ಲ. ಆಹೇ ಭಕ್ತ ವತ್ಸಲನಾದ ಪರಮೇಶ್ವರ, ಮೃತ್ಯುವು ಎನ್ನನ್ನು ಕೈ ಚಾಚಿ ಕರೆಯುತ್ತಿದೆ. ಜಗದ ರಕ್ಷಕ, ಮೃತ್ಯುವ ಭಯದಿಂದ ನನ್ನನ್ನು ದೂರ ಮಾಡುವಂತ ಎಲೈ ಯಮ ಕಿಂಕರಾದಿಗಳಿರ. ಮುನಿ ಕುಮಾರನು ಮೃತ್ಯು ಭಯವನ್ನು ಮರೆತು ಮೃತ್ಯುಂಜಯನ ಧ್ಯಾನ ಮಾಡುತ್ತಾ ಲಿಂಗ ಪೂಜೆಯಲ್ಲಿ ಶಿವದಾನಾಸಕ್ತನಾಗಿದ್ದಾನೆ. ಶಿವಾಯ. ಈ ಮಾರ್ಕಂಡನ ಕೈ ಹಿಡಿಯುವುದು ನನ್ನಿಂದ ಸಾಧ್ಯವಿಲ್ಲ. ಓಂ ನಮ ಶಿವಾಯ. ಮರಣ ಕಾಲಕ್ಕೆ ಮೃಡಹರನ ನೆನೆಯುವುದು ಇಂಥ ಮಾನವರಿಗೆ? ಅಯ್ಯೋ ಪರಮೇಶ್ವರ, ಒಂದೇ ಸವೆನ ಯಮನ ಆಳುಗಳು ಕರೀತಿರು. ನಿನ್ನ ಸಾನ್ನಿಧ್ಯದಲ್ಲಿ ಇಂಥ ಭಕ್ತನನ್ನು ಎಳೆದು ಒಯ್ಯುವುದು ಕಣ್ಣಾರೆ ನೋಡಿವ. ಶಿವನ ಸ್ವರೂಪಿ ಎಂದ ತಿಳಿದ ಭಕ್ತನಿಗೆ ಈ ಬಾಧೆ. ಹೇ ದೇವ, ಉತ್ಪತ್ತಿ ಸ್ಥಿತಿ ಲಯ ಕಾರಣ ಕರ್ತನಾದ ಜಗದೊಡೆಯನ ಮುಂದೆ ಇಂಥ ಅನ್ಯಾಯವೇ? ಧನ್ಯ ಧನ್ಯ ಋಷಿಕುಮಾರ, ತಿರುಲೋಕದಲ್ಲಿ ನೀನೇ ಧನ್ಯ. ದಕ್ಷಿಣಾಯನ ದಾನ ಮಾಡಿದ ಸಾಂಬ ಶಿವನಿಗೆ ಸಿರಬಾಗಿ ಗುರುಪುತ್ರ ನೆನೆಸಿದಿ. ನೀನು ಲೋಕದಲ್ಲಿ ಕ್ರೀತಿ ಗಳಿಸಿರುವಿ. ಜೀವ ಸೆಳೆಯಲು ಬಂದ ನನಗೆ ಇಲ್ಲಿಯವರೆಗೆ ಬರೆಯಿಂದ ಕಳಿಸಿರುವುದು ಯಾರನ್ನೂ ನಾನು ಕಾಣಲಿಲ್ಲ. ಓಂ ನಮ ಶಿವ. ಈಗ ನೀನು ನನ್ನನ್ನು ಗೆದ್ದಿ ಚಿರಂಜೀವಿ ಎನಿಸಿದಿ. ಮೃತ್ಯು ಗೆದ್ದ ನಿನಗೆ ಮುಂದೆ ಮರಣದ ಭಯವೂ ಇಲ್ಲ. ಆ ಹೇ ಎನ್ನ ದೂತರಾದ ಮುನಿಕುಮಾರರೇ, ಇವನನ್ನು ಈ ಮುನಿಕುಮಾರನನ್ನು ಮುಟ್ಟುವ ಶಕ್ತಿ ನನ್ನಲ್ಲಿಲ್ಲ. ಬೇಗನೆ ಹೋಗಿ ಯಮರಾಜನಿಗೆ ಈ ಸುದ್ದಿಯನ್ನು ತಿಳಿಸೋಣ ನಡೆಯಿರಿ. ಆ ಹೇ ಆಗ್ರದ ಯಮರಾಜನೇ, ಶಹಬ್ಬಾಸ್, ಆ ಮುನಿಕುಮಾರನು ಶಿವನ ಧ್ಯಾನ ಮಾಡುತ್ತಾ ಶಿವಲಿಂಗದ ಮುಂದೆ ಕುಳಿತಿರುವನು. ಆ ಹುಡುಗ ನಮಗೆ ಮೀರಿದನು. ಈ ಲೋಕಕ್ಕೆ ಅವನನ್ನು ತರದಿದ್ದರೆ ಅಪಕೀರ್ತಿ ಬರುವುದು. ಬೇಗ ನೀನೇ ಹೋಗಿ ಅವನನ್ನು ತರುವಂತವನಾಗು. ತಂಗಿ ಬೇಗನೆ ತೆರಳುವಂತಕ್ಕೆ ಆಗು. ಹೇ ಮಾರ್ಕಂಡೆಯ, ಓಂ ನಮ ಶಿವಾಯ. ಯಮಧರ್ಮನೆಂದರೆ ತ್ರಿಲೋಕಗಳ ಕದಕ ನಡುಗುತ್ತಿರುವಾಗ ನೀನು ಶಿವ ಧ್ಯಾನವನ್ನು ಕುರಿತು ಧ್ಯಾನ ಮಾಡಿದರೆ ನನಗೇನಾಗುವುದು? ಬೇಗನೆ ಹೊರಗೆ ಬಾ. ಓಂ ನಮ ಶಿವ ಮಾರ್ಕಂಡೆಯ. ಆಗದು ಅಣ್ಣ, ಮುನಿಕುಮಾರನನ್ನು ತರುವುದು ನಿನ್ನಿಂದಲೂ ಸಾಧ್ಯವಾಗುವುದಿಲ್ಲ. ಅವನು ಶಿವಾಲಯದಲ್ಲಿ ಆಸನ ಹಾಕಿ ಆತ್ಮ ಪ್ರಕಾಶದಲ್ಲಿ ಅಹಂಕಾರದಿಂದ ಹೋಗಿ ಅಧೋಗತಿ ಹೊಂದಬೇಡ. ಹೇ ಮಾರ್ಕಂಡೆಯ, ಓಂ ನಮ ಶಿವಾಯ. ಓಂ ನಮ ಶಿವಾಯ. ನನ್ನ ಪಾಸವನ್ನು ಬಿಗಿದು ಹಾಕುವೆನು. ಓಂ ನಮ ಶಿವಾಯ. ಶಿವಲಿಂಗವನ್ನು ಬಿಟ್ಟು ಬೇಗ ಹೊರಗೆ ಬಾ. ಓಂ ನಮ ಶಿವ ಮಾರ್ಕಂಡೆಯ. ಓಂ ನಮ ಶಿವ. ಆಹೇ ಯಮರಾಜನೇ, ಶಿವನ ಜ್ಞಾನದಲ್ಲಿದ್ದವರ ಆಯುಷ್ಯ ಮಿತಿಯು ಮುಗಿದಿರುವುದು. ಆದ ಕಾರಣ ಮುಗಿದಿರುವುದಿಲ್ಲ. ನೀನು ಏನು ಮಾಡಿದರೆ ಪ್ರಯೋಜನವಿಲ್ಲ. ಆಹೇ ಮಾರ್ಕಂಡೆಯ. ಆಹೇ ಗುರುದೇವ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು ಮೆಚ್ಚಿದೆನು. ಆಹೇ ಮಾರ್ಕಂಡೆಯ, ನೀನು ಒಂದು 100 ವರ್ಷ ಆವಿಷ್ಯ ಉಳ್ಳವಂತವನಾಗು, ನಿನಗೆ ಕಲ್ಯಾಣವಾಗಲಿ. ಹೇ ಗುರುದೇವ, ನಿಮ್ಮ ಪಾದಕ್ಕೆ ವಂದಿಸುವೆನು. ನನಗೆ ಆವಿಷ್ಯವನ್ನು ಕರುಣಿಸಿದ ನಿಮ್ಮ ಪಾದಕ್ಕೆ ಮಂಗಲ ಪಾಡು. ಚಂಡ ಮುಂಡರಿಗಾಗೆ ಚಂಡ ರೂಪ ತಾಳೆ,

ಸಾಂದ್ರತೆ ಹೆಚ್ಚುತ್ತದ, ಸೂಕ್ಷ್ಮಣು ಜೀವಿ ನರಿದಾಡುತ್ತದ, ಉತ್ಪಾದಕತೆ ಹೆಚ್ಚುತ್ತದ, ಸೂಕ್ಷ್ಮಣು ಜೀವಿ ನರಿದಾಡುತ್ತದ. ತೊಗರಿ ಬೆಳೆಯಲು ಏನು ಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು, ತಾಂತ್ರಿಕ ಮಾಹಿತಿ ತಿಳಿದಿರಬೇಕು. ಇದುವರೆಗೆ ಕೃಷಿ ಹಾಡುಗಳನ್ನ ಕೇಳಿದಿರಿ. ಈಗ ಕೇಳಿ ನಿತ್ಯ ಮೇಘ ಸಂದೇಶ.